ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ ಮಷಿನ್. ಆಕಾಶವಾಣಿ ಕಲಬುರಗಿ, ವೇಳೆ 6:56. ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ 604ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ನಂತರ ರಾಯಬಾಗ್ ತಾಲೂಕಿನ ನೀಲಾಜಿ ಗ್ರಾಮದ ಶ್ರೀಮತಿ ನಾಗವ್ವ ಮಲ್ಲಪ್ಪ ಕಾಂಬ್ಳೆ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಬಹುದು. ಈಗ ಮೊದಲಿಗೆ ಒಂದು ಜಾಹೀರಾತು. ಗ್ಯಾರಂಟಿನಾ? ಏನ್ ತಮಾಷೆ ಮಾಡ್ತಾರಪ್ಪ, ನಮ್ಮ ಅಪ್ಪಂಗೆ ನಮ್ ತಾತಂಗೆ ಕೊಟ್ಟು ಮಾತೇ ಉಳಿಸ್ಕೊಂಡಿಲ್ಲ ನೀವು? ಈಗ ನನಗೂ ಅದೇ ಗ್ಯಾರಂಟಿ ಮಾಡ್ತಿದ್ದೀರಾ? ಅದೇ ರಾಗ ಅದೇ ಹಾಡು, ನನ್ನ ಓಟು ಹೊಸ ಯೋಜನೆಗಳಿಗೆ. ಮೋದಿಯವರು 75 ಹೊಸ ಮುಖಾನ ಅಸೆಂಬ್ಲಿಗೆ ತರೋ ಪ್ರಯತ್ನಕ್ಕೆ, ನನ್ನ ಓಟು ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ. ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಈಗ 604ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಕಳೆದ ವಾರ ನಾವು ಏನು ನಿರೀಕ್ಷೆ ಮಾಡಿದ್ವಿ? ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ನಮ್ಮ ಕೆಲವು ಜಿಲ್ಲೆಗಳಲ್ಲಿ ಅದಾವ ಅನ್ನುವಂತಹ ಒಂದು ಸೂಚನೆಯನ್ನು ನಮ್ಮ ತಜ್ಞರು ಕೊಟ್ಟಿದ್ರು. ಅದೇ ರೀತಿಯಾದಂತಹ ವಾತಾವರಣ ನಾವು ಬಹುತೇಕ ಈ ವಾರಪೂರ್ತಿ ನೋಡಿದೀವಿ ಅಂತ ಹೇಳಬಹುದು. ಆದ್ರೆ ನಾವು ಏನು ನಿರೀಕ್ಷೆ ಮಾಡಿದ್ವಿ, ಮಳೆಯ ಪ್ರಮಾಣ, ಆ ಮಳೆಯ ಪ್ರಮಾಣ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿಗೆ ಇತ್ತು ಅನ್ನುವಂಥದ್ದು ಒಂದು ಕಡೆ ಸಂತೋಷದ ಸಂಗತಿ ಕೂಡ ಹೌದು, ಇನ್ನೊಂದು ಕಡೆ ಅನಾನುಕೂಲ ಆಗುವಂತಹ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗಿರುವುದಕ್ಕೆ ಸಾಧ್ಯತೆಗಳು ಅದಾವ. ಆದ್ರೆ ಹೆಚ್ಚಿನ ಮಟ್ಟಿಗೆ ಈ ಟೈಮ್ನೊಳಗೆ ನಾವೇನು ಮಳೆಯನ್ನು ಪಡಿತೀವಿ ಅದು ನಮಗೆ ಅನುಕೂಲಕರ ಅಂತಾನೆ ಹೇಳಬೇಕು. ಕಲಬುರಗಿ ಜಿಲ್ಲೆ ಒಳಗೆ ಹೆಚ್ಚು ಕಡಿಮೆ ವಾರಪೂರ್ತಿ ಮಳೆಯ ಒಂದು ನಿರೀಕ್ಷೆ ಒಳಗೆ ನಾವು ಇದ್ವಿ. ಬಹಳ ಒಳ್ಳೆ ಮಳೆಯನ್ನ ನಾವು ಈ ವಾರ ಪಡೆದಿವಿ. ಕಲಬುರಗಿ ಒಳಗ 27ನೇ ತಾರೀಕು ಗುರುವಾರಂತೂ ನಾವು ನೆನೆಸುವಂತಹ ಒಂದು ಮಳೆಯಾಯಿತು ಅಂತ ಹೇಳಿ ಹೇಳಬಹುದು. ಸಾಯಂಕಾಲ 5:30 ಸುಮಾರಿಗೆ ಏನು ಮಳೆ ಶುರುವಾಯಿತು. ಭಾರಿ ರಭಸದ ಮಳೆಯನ್ನ ನಾವು ಅವತ್ತಿನ ದಿವಸ ನೋಡಿದಿವಿ. ಅದರ ಜೊತೆಗೆ ಏನಪ್ಪಾ ಮೇಘ ಸ್ಫೋಟ ಆಯ್ತೇನೋ ಅನ್ನುವಂತಹ ಲೆಕ್ಕದೊಳಗ ಆಲಿಕಲ್ಲುಗಳು ಇಡೀ ರಸ್ತೆಯನ್ನೆಲ್ಲ ತುಂಬಿ ಹೋಗ್ಬಿಟ್ಟು, ಎಲ್ಲೆಲ್ಲಿ ನೆಲ ಕಾಣಿಸ್ತಾ ಅಲ್ಲೆಲ್ಲ ಬಿಳಿ ಆಲಿಕಲ್ಲುಗಳು ಸುರಿದು ಅಲ್ಲಿ ಒಂದು ಆಲಿಕಲ್ಲುಗಳ ಹಾಸಿಗೆನೆ ನಿರ್ಮಾಣ ಆಯಿತು. ಬಿಳಿ ಬೆಡ್ಶೀಟ್ ಹೊಚ್ಚಿರುವಂತಹ ಒಂದು ಹಾಸಿಗೆ ನಿರ್ಮಾಣ ಆಯಿತು. ಅದನ್ನ ನೋಡುವಂತದ್ದೇ ಒಂದು ಕಣ್ಣಿಗೆ ಹಬ್ಬ. ಅದರ ಜೊತೆಗೆ ಏನು ದಪ್ಪ ದಪ್ಪ ಮಳೆ ಹನಿಗಳು ಬೀಳ್ತಾ ಇದ್ವಲ್ಲ, ಅಂತ ಒಂದು ರಭಸಕ್ಕ ನೋಡು ನೋಡೋದ್ರೊಳಗೆ ನೀರಿನ ಪ್ರವಾಹ ಏರ್ಪಟ್ಟಿತು. ಸುಮಾರು ಹೊತ್ತು ಈ ಮಳೆಯನ್ನ ನಾವೆಲ್ಲ ಆನಂದಿಸಿದ್ವಿ, ಬಹುಶಃ ನೀವೆಲ್ಲ ಕೂಡ ಆನಂದಿಸಿರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಕೆಲವೊಂದ್ ಕಡೆ ರಭಸ ಆಯ್ತು, ಕೆಲವೊಂದ್ ಕಡೆ ಸಣ್ಣ ಆಯ್ತು. ಆದ್ರೂ ಕೂಡ ಅವತ್ತು ನಾವು ಕಲಬುರಗಿ ಒಳಗೆ ಏನು ಮಳೆಯನ್ನ ನೋಡಿದಿವಿ, ಗುರುವಾರ 27ನೇ ತಾರೀಕು ಸಾಯಂಕಾಲ ಸುಮಾರು ಹೊತ್ತು ಮಳೆ ಬಂತು. ಗುಡುಗು, ಮಿಂಚು, ಸಿಡಿಲುಗಳ ಆರ್ಭಟದ ಜೊತೆಗೆ ಏನು ಮಳೆ ಅವತ್ತಿನ ದಿವಸ ನಾವು ನೋಡಿದೀವಿ. ಬಹುಶಃ ಇಷ್ಟು ವರ್ಷಗಳಲ್ಲಿ ನಾವು ಇಲ್ಲಿ ತನಕ ಕಲಬುರಗಿ ಒಳಗೆ ಅಂತ ಮಳೆ ನೋಡಿರಲಿಲ್ಲ ಅಂತ ಹೇಳಿ ಹೇಳಬಹುದು. ತಮ್ಮ ಅನುಭವ ಕೂಡ ಇದೇ ಆಗಿರಬಹುದು. ನಮ್ಮ ಸ್ನೇಹಿತರು ಕೂಡ ಅನೇಕರು ಇದನ್ನೇ ಹೇಳ್ತಾ ಇದ್ದಾರೆ, ಇಲ್ಲಿ ತನಕ ನಾವು ಇಂಥ ಮಳೆ ನೋಡಿಲ್ಲ ಅಂತೇಳಿ. ಅಂಥ ಒಂದು ಮಳೆಯನ್ನ ನಾವು ಈ ವಾರ ಪಡೆದಿವಿ. ನಮಸ್ಕಾರ ಸರ್, ನಾವು ಕೊಳ್ಳೂರದ ಮಲ್ಲಿಕಾರ್ಜುನ್ ಮಾತಾಡ್ತೇನೆ ಸರ್. ಸರ್, 603ನೇ ಸಂಚಿಕೆ ವಾರ ಪೂರ್ತಿ ಮಳೆ ಅಂತ ಹೇಳಿದ್ರು ಸರ್. ಬುಧವಾರ ದಿನ ಮಳೆ ಬಿದ್ದ ಸರ್, ಗುರುವಾರ ದಿನ ಮಳೆ ಬಿದ್ದ ಸರ್, ಗುರುವಾರ ತುಂತುರಾನೆ ಬಿದ್ದ ಸರ್ ರಾತ್ರಿ, ಶನಿವಾರ ರಾತ್ರಿ 11:00 to 11:05 ಸಾಧಾರಣ ತುಂತುರು ಹನಿ ಬಂದ ಸರ್. ಇಂದು ರವಿವಾರ ಸರ್, ಇವತ್ತು ಬಿಸಿಲಿನ ವಾತಾವರಣ ಕೂಡಿದಂತ ಮಳೆ ಅದ ಸರ್. ವೆದರ್ ರಿಪೋರ್ಟ್ ಪ್ರಕಾರ 72% ಅದ ಸರ್. ಇನ್ನು ಲಕ್ಷಣ ಗೊತ್ತಾಗಿಲ್ಲ ಸರ್, ಮಧ್ಯಾಹ್ನ 3:00 ಗೊತ್ತಾದ ಸರ್. ಬಟ್ ನೀವು ಹೇಳಿದ ಪ್ರಕಾರ ನಮ್ಮಲ್ಲಿ ಒಂದು ದಿನ 14 ತಾಸು ಸಾಧಾರಣ ಮಳೆ ಬಿದ್ದ ಸರ್. ಬಹುತೇಕ ಈ ವಾರದೊಳಗೆಲ್ಲ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯನ್ನ ನಾವು ನೋಡಿದ್ವಿ. ಅನೇಕ ಕಡೆಗಳಲ್ಲಿ ನನಗೆ ತಿರುಗಾಡುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಈ ಸಂದರ್ಭದೊಳಗೆ ನಾವು ನೋಡಿದ್ರೆ ಎಲ್ಲೆಲ್ಲಿ ನಮ್ಮ ದೃಷ್ಟಿ ಹಾಯ್ತದ ಅಲ್ಲೆಲ್ಲ ನೀರು ನಿಂತಿರುವಂತಹದ್ದನ್ನ ನಾವು ನೋಡಿದೀವಿ. ಹೊಲದೊಳಗೆ ನೀರು ನಿಂತವ, ತೋಟಗಳಲ್ಲಿ ನೀರು ನಿಂತವ, ಬಾಳೆ ಮಡಿಗಳಲ್ಲಿ ನೀರು ನಿಂತವ, ಹಳ್ಳಗಳಲ್ಲಿ ನೀರು ಹರಿತಾ ಇದ್ದಾವ, ಕೃಷಿ ಹೊಂಡಗಳು ತುಂಬ್ಯಾವ, ಅಲ್ಲಲ್ಲಿ ಏನು ಹೊಂಡಗಳು ಎಲ್ಲೆಲ್ಲಿ ಕ್ವಾರಿಗಳದಾವ ಅಂಥ ಕ್ವಾರಿಗಳ ಸಹಿತ ಇವತ್ತು ತುಂಬಿ ನೋಡೋದಕ್ಕೆ ಬಹಳ ಸಂತೋಷ ಆಗ್ತದೆ. ಇಷ್ಟು ವ್ಯಾಪಕವಾಗಿ ಮಳೆ ಬಂದು ಇಷ್ಟು ನೀರು ಸಂಗ್ರಹ ಆಗಿದ್ದು ಬಹುಶಃ ನೋಡಿದ್ದು ನಾವು ಇದೇ ಮೊದಲು ಅಂತೇಳಿ ಅನ್ನಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ಆಗಿರಬಹುದು, ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಬೇಸಿಗೆ ಮಳೆಗಳದಾವ, ಈ ಸಮಯದೊಳಗೆ ನಾವು ಇಂಥ ಅದ್ಭುತವಾದಂತಹ ಮಳೆಯನ್ನು ನೋಡಿದ್ದು ಇದೇ ಮೊದಲು ಅಂಥೇಳಿ ಅನಿಸ್ತದೆ. ಆದ್ಮೇಲೆ ನಾವು ಕಳೆದ ಸಂಚಿಕೆಗಳಲ್ಲಿ ಹೇಳಿದಂತಹ ಮಾತು ನಿಮಗೆ ನೆನಪಿರಬಹುದು. ಈ ಸಲ ನಮಗೆ ಸಾಮಾನ್ಯವಾದಂತಹ ಮಳೆ ಬೇಸಿಗೆ ಒಳಗೆ ಸಿಗ್ತದೆ. ಅಂದ್ರೆ ಬೇಸಿಗೆ ಒಳಗೆ ಎಷ್ಟು ಮಳೆ ಆಗಬೇಕು ಅಷ್ಟು ಮಳೆ, ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಮಳೆ ಆಗಬೇಕು ಸಾಮಾನ್ಯವಾದಂತಹ ಮಳೆ ಆಗ್ತದೆ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡಿದ್ರು. ಅದೇ ರೀತಿಯಾಗಿ ಈಗ ನಾವು ಅದನ್ನು ನೋಡಿದ್ರೆ ಹೌದಪ್ಪ, ನಮಗೆ ಹೇಳಿದಂತಹ ಒಂದು ಮುನ್ಸೂಚನೆ ನಿಜ ಆಗ್ತಾ ಇದೆ ಅನ್ನುವಂತಹ ಮಾತು ನಿಮಗೆ ಒಪ್ಪಿಗೆ ಆಗಬಹುದು. ಇಂಥ ಒಂದು ಸಂದರ್ಭದೊಳಗೆ ಈ ಮಳೆ ನೀರನ್ನ ಯಾವ ರೀತಿ ಹಿಡ್ಕೊಳ್ಳೋದಕ್ಕೆ ನಾವು ತಯಾರಿ ಮಾಡಿದ್ದೀವಿ ಅಂತಂದ್ರೆ ಬಹುಶಃ ತಾವು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅನಿಸ್ತದೆ. ಈಗ ನೋಡ್ರಿ, ನಾವು ಸ್ವಾಭಾವಿಕವಾಗಿ ಎಲ್ಲೆಲ್ಲೂ ಹಳ್ಳಗಳದಾವ, ಕೊಳ್ಳಗಳದಾವ, ಕ್ವಾರಿಗಳದಾವ, ಹೊಂಡಗಳದಾವ, ಹಳ್ಳಗಳದಾವ, ಕೆರೆಗಳು ಅಂತಲ್ಲೆಲ್ಲ ಈ ಮಳೆಯಿಂದಾಗಿ ನೀರು ತುಂಬಿಕೊಂಡು ಬಿಟ್ಟದ. ಅದನ್ನೇ ನಾವು ವ್ಯವಸ್ಥಿತವಾಗಿ ಅಂತ ಹೊಂಡಗಳನ್ನ ತೋಡ್ಕೊಂಡಿದ್ವಿ ಅಂತಂದ್ರ, ಅಥವಾ ನಮ್ಮ ಏನು ನೀರು ಸಂಗ್ರಹ ಮಾಡುವಂತಹ ರಚನೆಗಳೇನದಾವ ಅವುಗಳನ್ನ ಸುಧಾರಣೆ ಮಾಡಿಕೊಂಡಿದ್ದೀವಿ ಅಂತಂದ್ರ, ವ್ಯವಸ್ಥಿತವಾಗಿ ನಾವು ನೀರು ಹಿಡಿದಿಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಬಹುದಿತ್ತು. ತಾವು ಕೆಲವರಾದರೂ ಮಾಡಿಕೊಂಡಿರಿ ಅಂತ ಹೇಳಿ ನಾವು ವ್ಯವಸ್ಥಿತೀವಿ. ಒಂದ್ ವೇಳೆ ತಾವು ಮಾಡಿಕೊಂಡಿದ್ರ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಮಯದೊಳಗೆ ನಾನು ಸಲ್ಲಿಸ್ತೀನಿ. ಯಾಕಂತಂದ್ರೆ ನಮಗೆ ಸಿಗುವಂತಹ ಸಂದರ್ಭದೊಳಗೆ ನಾವು ರೆಡಿ ಇದ್ದೀವಪ್ಪ ಅಂತಂದ್ರ ಮುಂದಿನ ಎಲ್ಲ ಕೆಲಸಗಳು ನಮಗೆ ನಿರಾತಕವಾಗಿ ಸಾಗ್ತಾವ ಅನ್ನುವಂಥದ್ದೇ ಇಲ್ಲಿ ಉದ್ದೇಶ. ಅದ್ರ ಜೊತೆಗೆ ಇನ್ನೂ ಒಂದು ವಿಷಯವನ್ನ ನಾವು ನೋಡಿದೀವಿ, ಗಮನಕ್ಕೆ ಏನು ಬಂತಪ್ಪ ಅಂತಂದ್ರೆ ಬಹಳಷ್ಟು ಜನ ತಾವು ಮಾಗಿ ಉಳುಮೆಯನ್ನು ಮಾಡಿದ್ದೀರಿ, ಆಳವಾದಂತಹ ಉಳುಮೆ ಮಾಡಿದ್ದೀರಿ. ಇಂಥ ಒಂದು ಸಂದರ್ಭದೊಳಗೆ ಈಗೇನು ಮಳೆ ಬಂತಲ್ಲ, ಆ ಮಳೆಯಿಂದ ದೊಡ್ಡ ದೊಡ್ಡ ಹೆಂಟಿಗಳಿದ್ದು ಹೊಲದೊಳಗೆ ಅಂತಹ ಹೆಂಟಿಗಳೆಲ್ಲ ಕರಗಿ ನೆಲದೊಳಗೆ ನೀರು ಇಂಗಿದಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದಾಗಿ ಏನಾಗ್ತದಪ್ಪ ಅಂತಂದ್ರೆ ನಿಮ್ಮ ಹೊಲದೊಳಗೆ ಸುಮಾರು ದಿನಗಳವರೆಗೆ ನೀರಿನ ಒಂದು ಅಂಶ ಇರ್ತದೆ, ಅದು ಬೆಳೆಗಳಿಗೆ ಅನುಕೂಲ ಆಗುವಂತದ್ದು. ಮಾಗಿ ಉಳುಮೆ ಮಾಡಿದ್ರೂ ಆಯ್ತು, ಚೌಕಮಡಿಗಳನ್ನು ಮಾಡಿದ್ರೂ ಆಯ್ತು, ತೆಗ್ಗುಗಳನ್ನ ತೆಗೆದಿದ್ರು ಆಯ್ತು, ಒಟ್ಟ ನೀವು ಯಾವುದೇ ರೂಪದೊಳಗೆ ಮಳೆ ನೀರನ್ನ ಹಿಡಿದಿರುವಂತಹ ಒಂದು ವ್ಯವಸ್ಥೆ ಈ ಟೈಮ್ನೊಳಗೆ ನೀವು ಮಾಡಿದ್ರಿ ಅಂತಂದ್ರೆ ಈಗೇನು ಈ ಮುನ್ಸೂಚನೆ ಅದಲ್ಲ ಅದು ಕೊಟ್ಟಂತಹದ್ದು ಸಾರ್ಥಕ ಆಗ್ತದ ಅನ್ನುವಂಥದ್ದು ನಮ್ಮ ಭಾವನೆ. ಆದ್ಮೇಲೆ ಕೆಲವರು ತಾವು ನಮಗೆ ಸ್ಪಂದಿಸಿ ತಮ್ಮ ವಿಚಾರಗಳನ್ನು ಹೇಳಿದ್ದೀರಿ, ಅನುಭವಗಳನ್ನು ಹೇಳಿದ್ದೀರಿ ಇಲ್ಲಿ, ಅದಕ್ಕಾಗಿ ತಮಗ ಧನ್ಯವಾದಗಳು. ಮತ್ತೆ ನಮ್ಮ ವಿನಂತಿ ಏನು ಅಂತಂದ್ರೆ ಸಾಕಷ್ಟು ಹೊಸ ಹೊಸ ಜನರು ಭಾಗವಹಿಸಿ ತಮ್ಮ ಅನುಭವಗಳನ್ನ ಹೇಳಬೇಕು ಅನ್ನುವಂಥದ್ದು. ಈಗ ಏನು ಈ ಕಾರ್ಯಕ್ರಮ ಮೊದಲಿಂದ ಕೇಳ್ಕೋತ ಬಂದಿದ್ದಾರೆ ಅಂತವರೆಲ್ಲರೂ ಅವಾಗವಾಗ ಸ್ಪಂದಿಸ್ತಾ ಇರ್ತಾರೆ. ನಮಗೇನು ಬೇರೆಯವರು ಕೂಡ ಇದರೊಳಗೆ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಹೇಳಿದ್ರೆ ನಮಗೂ ಕೂಡ ಪ್ರೇರಣೆ ಸಿಗ್ತದೆ ಅನ್ನುವಂಥದ್ದು. ಆತ್ಮೀಯರೆ, ಅಕಾಲಿಕ ಮಳೆಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ ನಮಗೆ ಢಾಳಾಗಿ ಕಾಣಿಸುವಂತಹ ಒಂದು ಕಾರಣ ಅಂತಂದ್ರೆ ಜಾಗತಿಕ ತಾಪಮಾನ ಅಂತ ಹೇಳ್ಬಹುದು. ಈಗಂತೂ ಅದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಇಡೀ ಜಗತ್ತಿನೊಳಗೆ ಏನು ಜಾಗತಿಕ ತಾಪಮಾನ ಹೆಚ್ಚಾಗಿ ಅದರ ಪರಿಣಾಮಗಳನ್ನು ನಾವು ಎದುರಿಸ್ತಾ ಇದ್ದೀವಲ್ಲ, ಅದರ ಬಗ್ಗೆ ಪ್ರತಿಯೊಂದು ದೇಶದ ಸರ್ಕಾರ ವಿಚಾರ ಮಾಡ್ತಾ ಇದ್ದಾವೆ. ಮತ್ತೆ ಕಾನೂನುಗಳನ್ನು ಕೂಡ ಪಾಸ್ ಮಾಡುವಂತಹ ಕೆಲಸಕ್ಕೆ ಅವರು ಇಳಿದಿದ್ದಾರೆ. ಒಂದ್ ವೇಳೆ ಕಾನೂನು ಆಯ್ತಪ್ಪ ಅಂತಂದ್ರೆ ಅದರ ಪ್ರಕಾರ ನಾವು ಸಮತೋಲನ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗಬಹುದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು, ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಯುರೋಪಿನ ದೇಶಗಳು ಈ ಒಂದು ವಿಚಾರದ ಕಡೆ ಬಹಳಷ್ಟು ಗಮನ ಕೊಡ್ತಾ ಇದ್ದಾವೆ. ಯುರೋಪಿಯನ್ ಯೂನಿಯನ್, ಯುರೋಪಿಯನ್ ಸಮುದಾಯದ ಏನು ದೇಶಗಳದಾವ ಅಂತಹ ದೇಶಗಳಲ್ಲಿ ಈ ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡುವುದಕ್ಕೆ ಶಕ್ತಿ ಬರಲಿ ಅನ್ನುವಂತಹ ಕಾರಣಕ್ಕೆ ಒಂದು ಕಾನೂನನ್ನು ಮಾಡುವಂತಹ ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಅಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಅರಣ್ಯ ನಾಶವನ್ನ ತಡಿಬೇಕು ಅನ್ನುವಂಥದ್ದು. ಅರಣ್ಯ ನಾಶದಿಂದ ಏನಾಗ್ತೈತಪ್ಪಾ ಅಂತಂದ್ರೆ ನಮ್ಮ ಕೃಷಿಗೆ ಅನುಕೂಲ ಆಗ್ತದ, ಕೃಷಿಯಿಂದ ನಮಗೂ ಕೂಡ ಬಹಳಷ್ಟು ಅನುಕೂಲ ಆಗ್ತದೆ. ಅದರಿಂದ ನಾವು ನಮ್ಮ ದಿನನಿತ್ಯದ ಆಹಾರವನ್ನ ಬೆಳಿಬಹುದು, ಅದರ ಜೊತೆಗೆ ವಿದೇಶಿ ವಿನಿಮಯವನ್ನು ಕೂಡ ಗಳಿಸಬಹುದು. ಆದ್ರೆ ಅಕ್ರಮವಾದಂತಹ ಕೃಷಿಯಿಂದಾಗ್ಲಿ ಅಥವಾ ಅಕ್ರಮವಾದಂತಹ ವ್ಯವಹಾರಗಳಿಂದಾಗ್ಲಿ ಏನಾಗ್ತದಪ್ಪ ಅಂತಂದ್ರೆ ಅರಣ್ಯ ನಾಶ ಆಗಿ ಅದರಿಂದ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣ ಆಗುವಂತಹ ಎಲ್ಲ ಸನ್ನಿವೇಶಗಳು ನಿರ್ಮಾಣ ಆಗ್ತವ. ಇಲ್ಲಿ ಒಂದು ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡುವುದಕ್ಕೆ ನನಗೆ ಅವಶ್ಯದ ಅಂತ ಹೇಳಿ ಅನಿಸ್ತಾ ಇದೆ. ಯುರೋಪಿನವರು ಈ ಬಗ್ಗೆ ಬಹಳಷ್ಟು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಯುರೋಪ್ನೊಳಗೆ ಬರ ಬೀಳುವಂತಹ ಸನ್ನಿವೇಶಗಳು ಬಹಳಷ್ಟು ನಿರ್ಮಾಣ ಆಗ್ತಾ ಇದ್ದಾವೆ. ಕಳೆದ 2-3 ವರ್ಷಗಳಲ್ಲಿ ಬರ ಬಿದ್ದು ಅಲ್ಲಿ ಕೃಷಿಗೆ ಬಹಳಷ್ಟು ತೊಂದರೆ ಆಗುವಂತಹದ್ದನ್ನ ಅವರು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಒಂದು ಕಾನೂನನ್ನು ಮಾಡಿ ಅರಣ್ಯ ನಾಶಕ್ಕೆ ಕಾರಣ ಆಗುವಂತಹ ಕೃಷಿ ಉತ್ಪನ್ನಗಳು ಅದಾವ ಮತ್ತ ಕೃಷಿ ಉತ್ಪನ್ನಗಳ ಆಮದು, ಆ ದೇಶಕ್ಕೇನು ಕೃಷಿ ಉತ್ಪನ್ನಗಳು ಹೋಗ್ತಾ ಇದ್ದಾವ, ಅಂಥ ಕೃಷಿ ಉತ್ಪನ್ನಗಳು ಒಂದು ವೇಳೆ ಅರಣ್ಯ ನಾಶಕ್ಕೆ ಕಾರಣ ಆಗಿದ್ದು ಅಂತಂದ್ರೆ ಅಂಥ ಉತ್ಪನ್ನಗಳಿಗೆ ನಮ್ಮ ದೇಶದೊಳಗೆ ಅವಕಾಶ ಇಲ್ಲ, ಪ್ರವೇಶ ಇಲ್ಲ ಅನ್ನುವಂತಹ ಕಾನೂನು ಅವರು ತರಬೇಕು ಅನ್ನುವಂತಹ ಒಂದು ತಯಾರಿ ನಡೆಸಿದ್ದಾರೆ. ಅಂತ ಉತ್ಪನ್ನಗಳು ಯಾವುವು? ಅವರು ಹೇಳೋ ಪ್ರಕಾರ ಕಾಫಿ, ಸೋಯಾ, ಉರುವಲು ಕಟ್ಟಿಗೆ, ಪಾಮ್ ಎಣ್ಣೆ, ಮುದ್ರಣ ಕಾಗದ, ರಬ್ಬರ್, ಇವೆಲ್ಲ ಏನದಾವಲ್ಲ, ಇವುಗಳ ಆಮದಿನಿಂದಾಗಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಯುರೋಪಿಗೆ ಕಳಿಸಬೇಕು ಅನ್ನುವಂತಹ ವಿಚಾರ ಇಟ್ಟುಕೊಂಡವರು ಅಕ್ರಮ ಕೃಷಿ ಒಳಗಕ್ಕೆ ತೊಡಗಿಕೊಳ್ಳುವುದಾಗ್ಲಿ ಅಥವಾ ಅರಣ್ಯ ನಾಶವನ್ನ ಮಾಡಿ ಇಂಥ ಉತ್ಪನ್ನಗಳನ್ನ ಯುರೋಪಿಗೆ ಕಳಿಸಿ ಲಾಭ ಮಾಡಿಕೊಳ್ಳುವಂತಹದ್ದನ್ನ ಅವರು ಗಮನಿಸ್ತಾ ಇದ್ದಾರೆ. ಹಿಂಗಾಗಿ ಏನಾಗ್ತೈತಪ್ಪ ಅಂತಂದ್ರೆ ಅರಣ್ಯ ನಾಶ ಆಗುವುದರಿಂದ ಅದು ಜಾಗತಿಕ ತಾಪಮಾನಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಇಂಥ ಕೃಷಿ ಉತ್ಪನ್ನಗಳ ಮೇಲೆ ನಿಷೇಧ ಹೇರಬೇಕು ಅನ್ನುವಂತಹ ಒಂದು ಕಾನೂನನ್ನ ಅವರು ತರಬೇಕು ಅನ್ನುವಂತಹ ತಯಾರಿ ಒಳಗಿದ್ದಾರೆ. ವಿಶೇಷವಾಗಿ ಈ ಬೆಳೆಗಳು ಡಿಸೆಂಬರ್ 31, 2020 ನಂತರ ಒಂದು ವೇಳೆ ಅರಣ್ಯಗಳನ್ನು ತೆರವು ಮಾಡಿ ಬೆಳೆದಂತಹ ಭೂಮಿಯೊಳಗೆ ಇಂತಹ ಬೆಳೆಗಳು ಇದ್ರೆ ಅವುಗಳನ್ನ ನಿಷೇಧ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರ ಅಲ್ಲಿದೆ. ಇದಕ್ಕೆ ಅವರು ಅಂದ್ರೆ ಯಾರು ರಫ್ತು ಮಾಡ್ತಾ ಇರ್ತಾರಲ್ಲ, ಯಾರು ವ್ಯವಹಾರ ಮಾಡ್ತಾ ಇರ್ತಾರಲ್ಲ, ಅವರು ಒಂದು ಪ್ರಮಾಣ ಪತ್ರ ಕೊಡಬೇಕಾಗ್ತದೆ. ಇಂಥ ಬೆಳೆಗಳನ್ನ ನಾವು ಅರಣ್ಯ ನಾಶದಿಂದ ಬೆಳೆದಿದ್ದಲ್ಲ, ಮತ್ತ 2020 ಮೊದಲು ಏನು ಕೃಷಿ ಮಾಡ್ತಾ ಇದ್ವಿ ಅಂಥ ಭೂಮಿಯೊಳಗೆ ಬೆಳೆದಂತಹ ಬೆಳೆಗಳು ಇವು ಅದಾವ ಅಂತೇಳಿ ಒಂದು ಪ್ರಮಾಣ ಪತ್ರವನ್ನ ಕೊಡಬೇಕಾಗ್ತದೆ. ಒಂದ್ ವೇಳೆ ಅಂಥ ಕಂಪನಿ ಪ್ರಮಾಣ ಪತ್ರ ಕೊಡಲಿಲ್ಲ ಅಂತಂದ್ರೆ ಈ ಸರಕುಗಳಿಗೆ ಅಲ್ಲಿ ಪ್ರವೇಶ ಇಲ್ಲ ಅನ್ನುವಂಥ ಒಂದು ಕಾನೂನು ತಯಾರಾಗ್ತಾ ಇದೆ. ಯುರೋಪ್ನೊಳಗೆ ಏನು ಕೃಷಿ ಉತ್ಪನ್ನಗಳು ಹೋಗ್ತಾವ, ಅಂಥ ಕೃಷಿ ಉತ್ಪನ್ನಗಳು ಜಗತ್ತಿನೊಳಗೆ 10% ಅರಣ್ಯ ನಾಶಕ್ಕೆ ಕಾರಣ ಆಗಿವೆ ಅನ್ನುವಂಥ ಒಂದು ವರದಿ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಬಹಳ ದೊಡ್ಡ ಪ್ರಮಾಣದೊಳಗೆ ಅರಣ್ಯ ನಾಶ ಆಗ್ತಾ ಇದೆ, ಅದರಿಂದ ಜಾಗತಿಕ ತಾಪಮಾನದ ಏರುಪೇರುಗಳಿಗೆ ಇದು ಸಾಕಷ್ಟು ಕಾರಣ ಆಗ್ತಾ ಇದೆ ಅನ್ನುವಂತಹ ವಿಚಾರ ಇಲ್ಲದ. ಇಂಥ ಒಂದು ಅಕ್ರಮ ಕೃಷಿಯಿಂದ ಅಂದ್ರೆ ಈಗೇನು ಕಾಫಿ, ಸೋಯಾ ಮತ್ತು ಉರುವಲ್ ಇರಬಹುದು, ಮುದ್ರಣ ಕಾಗದ ಇರಬಹುದು, ರಬ್ಬರ್ ಇರಬಹುದು, ಇವುಗಳ ಕೃಷಿಯಿಂದ ಏನಾಗ್ತಾ ಇದೆ ಅಂತಂದ್ರೆ ಅನೇಕ ದೇಶಗಳಲ್ಲಿ ವಿಶೇಷವಾಗಿ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದ ದೇಶಗಳಲ್ಲಿ ಅರಣ್ಯ ನಾಶ ಬಹಳ ಆಗ್ತಾ ಇದೆ. ಬ್ರಾಜಿಲ್ ಇರಬಹುದು, ಮೆಕ್ಸಿಕೋ ಇರಬಹುದು, ಗ್ವಾಟೆಮಾಲಾ ಇರಬಹುದು, ಏಷ್ಯಾದ ಇಂಡೋನೇಷ್ಯಾ, ಮಲೇಷ್ಯಾ, ಆಫ್ರಿಕಾದ ನೈಜೀರಿಯಾ, ಕಾಂಗೋ, ಇಥಿಯೋಪಿಯಾ, ಇವುಗಳಲ್ಲಿ ಭಾರೀ ಅರಣ್ಯ ನಾಶ ಆಗ್ತಾ ಇದೆ ಅನ್ನುವಂತಹ ಒಂದು ವರದಿ ನಮ್ಮನ್ನೆಲ್ಲ ದಿಗಿಲು ಬೀಳಿಸುವಂತಹದ್ದು. ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಕಳೆದ 30 ವರ್ಷಗಳಲ್ಲಿ 420 ದಶಲಕ್ಷ ಹೆಕ್ಟೇರ್ಗಳಷ್ಟು ಅರಣ್ಯ ನಾಶ ಆಗಿದೆ. ಇದು ಯುರೋಪಿನ ಎಲ್ಲಾ ರಾಷ್ಟಗಳ ವಿಸ್ತೀರ್ಣಕ್ಕಿಂತಲೂ ಹೆಚ್ಚು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. 420 ದಶಲಕ್ಷ ಹೆಕ್ಟೇರ್ ಅರಣ್ಯ ನಾಶ ಏನದಲ್ಲಪ್ಪ ಅಂತಂದ್ರೆ ಇದು ಯುರೋಪಿನ ಎಲ್ಲಾ ರಾಷ್ಟಗಳ ವಿಸ್ತೀರ್ಣ ಎಷ್ಟದಲ್ಲ ಅದಕ್ಕಿಂತಲೂ ಹೆಚ್ಚು ಅಂತೇಳಿ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಹೇಳ್ತಾ ಇದೆ. ಅದಕ್ಕೆ ಇಂಥ ಒಂದು ಕಾನೂನನ್ನು ತಂದ್ರೆ ಜಾಗತಿಕ ತಾಪಮಾನವನ್ನ ನಾವು ನಮ್ಮ ಹಿಡಿತದೊಳಗೆ ಇಟ್ಟುಕೊಳ್ಳಕ ಸಾಧ್ಯ ಆಗ್ತದ. ಅಂದ್ರೆ ಮುಂದಿನ ಒಂದು ಬೆಳವಣಿಗೆಗಳಿಗೆ, ಸಕಾರಾತ್ಮಕವಾದಂತಹ ಬೆಳವಣಿಗೆಗಳೇ ಇದು ಕಾರಣ ಆಗಬಹುದು ಅನ್ನುವಂತಹ ಒಂದು ವಿಚಾರದ ಇಂಥ ಒಂದು ಕಾನೂನು ವಿಶ್ವದ ಮೊದಲ ಕಾನೂನು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಪರಿಣಾಮಕಾರಿಯಾಗಿ ಜಾರಿಗೆ ಬಂದರೆ ಅರಣ್ಯ ನಾಶಕ್ಕೆ ಒಂದು ದೊಡ್ಡ ಕಡಿವಾಣ ಹಾಕದಂಗ ಆಗ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಳ್ಳೆ ವಿಚಾರ ಇಂಥ ನಡೆಗಳು ಆದಷ್ಟು ಸರ್ಕಾರಗಳು ತಗೊಂಡು ಭೂಮಿಯ ಆರೋಗ್ಯವನ್ನ ಕಾಪಾಡುವುದರ ಕಡೆ ದೃಢವಾದಂತಹ ಹೆಜ್ಜೆಯನ್ನ ಇಡಬೇಕು. ಆತ್ಮೀಯರೇ, ತಮಗೆಲ್ಲ ಗೊತ್ತೇ ಇದೆ ಜಾಗತಿಕ ತಾಪಮಾನ ಏರ್ತಾ ಇರೋದ್ರಿಂದ ಅದರಿಂದಾಗಿ ಬೇರೆ ಬೇರೆ ವಾತಾವರಣದ ಸನ್ನಿವೇಶಗಳು ನಿರ್ಮಾಣ ಆಗ್ತಾವ. ಒಂದು ಕಡೆ ಭಾರಿ ಮಳೆ ಬರ್ತದ, ಒಂದು ಕಡೆ ಬರ ಬೀಳ್ತದ, ಇನ್ನೊಂದು ಕಡೆ ಪ್ರವಾಹ ಇರ್ತದ. ಹಿಂಗ ತರಹೇವಾರಿ ಸನ್ನಿವೇಶಗಳು ನಿರ್ಮಾಣ ಆಗ್ತಾವ. ಈ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಸನ್ನಿವೇಶಗಳು ನಿರ್ಮಾಣ ಆಗುವುದನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಉತ್ತರ ಧ್ರುವಗಳಲ್ಲಿ ಹಿಮ ಕರಗ್ತಾ ಇದೆ, ಅದೇ ರೀತಿಯಾಗಿ ದಕ್ಷಿಣ ಧ್ರುವದೊಳಗು ಸಹಿತ, ಅಂದ್ರೆ ಎಲ್ಲೆಲ್ಲಿ ಹಿಮ ಇದೆ, ಎಲ್ಲೆಲ್ಲಿ ಹಿಮದ ಶಿಖರಗಳದಾವ, ಎಲ್ಲೆಲ್ಲಿ ಪರ್ವತಗಳದಾವ, ಹಿಮದ ಪರ್ವತಗಳು ಇರಬಹುದು ಅಥವಾ ಗ್ಲೇಸಿಯರ್ ಅಂತ ನಾವೇನ್ ಕರಿತೀವಿ ಹಿಮಬಂಡೆಗಳು, ಅಂತ ಹಿಮಬಂಡೆಗಳು ಕರಗ್ತಾ ಇದ್ದಾವೆ. ಧ್ರುವ ಪ್ರದೇಶಗಳಲ್ಲಿ ಏನು ಹಿಮದ ಹಾಸಿದೆ, ಹಿಮದ ಹಾಸು ಬಹಳಷ್ಟು ವೇಗವಾಗಿ ಕರಗ್ತಾ ಇದೆ ಅನ್ನುವಂತಹ ವರದಿ ನಮ್ಮನ್ನ ಎಚ್ಚರಿಸಬೇಕು ಈ ಸಮಯದೊಳಗ. ಅಂಟಾರ್ಟಿಕಾ ಖಂಡ ಇರಬಹುದು, ಗ್ರೀನ್ಲ್ಯಾಂಡ್ ದೇಶ ಇರಬಹುದು, ಇಂಥ ಪ್ರದೇಶಗಳಲ್ಲಿ ಅಂತಾರಾಷ್ಟೀಯ ತಂಡಗಳು ಅಧ್ಯಯನ ಮಾಡುತ್ತಾ ಇದ್ದಾವೆ. ಆ ತಂಡಗಳ ಅಧ್ಯಯನದ ಪ್ರಕಾರ ಹಿಮದ ಹಾಳೆಗಳು ಏನಾಗ್ತಾ ಇದ್ದಾವ, ಅವು ಕರಗ್ತಾ ಇದ್ದಾವೆ, ಅದರಿಂದ ನೀರಿನ ಒಂದು ಲೆವೆಲ್ ಮಟ್ಟ ಏನಾಗ್ತಾ ಇದೆ ಅದು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಇತ್ತೀಚಿನ ವರ್ಷಗಳಲ್ಲಿ ಮೇಲಿನ ಮೇಲೆ ಕೇಳ್ತಾ ಇದ್ದೇವೆ. ಆದರೆ ಹಿಮದ ಹಾಳೆಗಳು ಕರಗುವಂತಹ ವೇಗ ಏನದಲ್ಲ, ಈ ಕರಗುವಂತಹ ವೇಗ ತೀವ್ರ ಆಗ್ಯದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಸುಮಾರು ಕೆಲವೇ ಕೆಲವು ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾಗಿದೆ ಅನ್ನುವಂಥ ದಿಗಿಲುಬಡಿಸುವಂತಹ ಒಂದು ಸುದ್ದಿಯನ್ನ ಅಧ್ಯಯನ ತಂಡಗಳು ಹೇಳ್ತಾ ಇದ್ದಾವೆ. ಕರಗುವ ವೇಗದ ಬಗ್ಗೆ ಹೇಳಬೇಕು ಅಂತಂದ್ರೆ ಗ್ರೀನ್ಲ್ಯಾಂಡ್ದೇ ಒಂದು ಅಧ್ಯಯನ ಇದೆ. ಗ್ರೀನ್ಲ್ಯಾಂಡ್ದೊಳಗ ಸರಾಸರಿ ಕರಗುವಿಕೆ 2017-20 ಅವಧಿ ಒಳಗ, ಈ ಒಂದು 3-4 ವರ್ಷಗಳ ಅವಧಿ ಒಳಗ 20% ಹೆಚ್ಚಾಯಿತು. ಅಂದ್ರೆ ದಶಕದ ಆರಂಭದೊಳಗೆ ಎಷ್ಟು ವೇಗ ಇತ್ತು ಅದಕ್ಕಿಂತ 20% ಹೆಚ್ಚಾಯಿತು 2017-20 ನಡುವಿನ ಅವಧಿ ಒಳಗೆ. ಇನ್ನೊಂದು ವಿಚಾರವನ್ನು ನೀವು ಗಮನಿಸಬೇಕು, 1990 ಯಾವ ವೇಗ ಇತ್ತು ಅದಕ್ಕಿಂತ ಈ ಸಮಯದೊಳಗೆ ಏನು ವೇಗ ಇತ್ತಲ್ಲ ಅದು 7 ಪಟ್ಟು ಹೆಚ್ಚಾಗಿದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ತೀವ್ರವಾಗಿ ಹಿಮದ ಹಾಳೆಗಳು ಕರಗ್ತಾ ಇದ್ದಾವೆ ಅನ್ನುವಂತಹ ಒಂದು ಅಂದಾಜನ್ನ ತಾವು ಮಾಡಿಕೊಳ್ಬೇಕು. ಒಂದ್ ವೇಳೆ ಆ ಹಿಮದ ಹಾಳೆಗಳು ಕರಗದು ಅಂತಂದ್ರ ಸಮುದ್ರದ ಮಟ್ಟ ಹೆಚ್ಚಾಗ್ತದೆ. ಈಗಾಗಲೇ ನಾವು ಹೆಚ್ಚಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ, ಅನೇಕ ಕಡೆಗಳಲ್ಲಿ ಸಮುದ್ರದ ಮಟ್ಟ ಹೆಚ್ಚಾಗಿದೆ. ಹಂಗಾಗಿ ಏನಾಗ್ತದಪ್ಪ ಅಂತಂದ್ರ ತೀರ ಪ್ರದೇಶದ ನಗರಗಳೇನಿರ್ತಾವ ಮತ್ತ ಅಲ್ಲಿ ಸಮುದಾಯಗಳೇನಿರ್ತಾವ ಅವು ಮುಳುಗೋಗುವಂತಹ ಆತಂಕ ಇದ್ದೇ ಇರ್ತದ ಅನ್ನುವಂಥದ್ದನ್ನ ಗಮನಿಸಬೇಕು. ಇದು ಹಿಮದ ಹಾಳೆಗಳು ಕರಗುವಂತಹ ಒಂದು ಸನ್ನಿವೇಶ ಒಂದು ಕಡೆ ಅಂತ ಹೇಳಿದೆ. ಇನ್ನೊಂದು ಕಡೆ ಏನಾಗ್ತಾ ಇದೆ, ಆಫ್ರಿಕಾ ಖಂಡಕ್ಕೆ ನಾವು ಬಂದ್ರೆ ಅಲ್ಲಿ ಒಂದು ಪರಿಸ್ಥಿತಿ ಬೇರೆನೆ ಅದ ಅಂತ ಹೇಳಿ ಹೇಳ್ಬೋದು. ಆಫ್ರಿಕಾ ಖಂಡದ ಭೂಪಟವನ್ನ ಬಹುಶಃ ಅನೇಕರು ತಾವು ನೋಡಿರ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಆಫ್ರಿಕಾ ಖಂಡದ ಪೂರ್ವದ ಭಾಗವನ್ನ ನಾವು ನೋಡಿದ್ರೆ ಉತ್ತರದ ಕರಾವಳಿಗೆ ಹೊಂದಿಕೊಂಡಂತಹ ಭೂಪ್ರದೇಶ ಕೊಂಬಿನಾಕಾರದೊಳಗೆ ಕಾಣಿಸ್ತದೆ. ಈಗ ಹೆಂಗ ಎಮ್ಮಿಗಳು ಎತ್ತುಗಳ ಕೊಂಬುಗಳು ಇರ್ತಾವಲ್ಲ, ಅದೇ ರೀತಿಯಾದಂತಹ ಒಂದು ಕೊಂಬಿನ ಆಕೃತಿ ಆಫ್ರಿಕಾದ ಉತ್ತರ ಕರಾವಳಿ ಭಾಗದೊಳಗ. ಇದಕ್ಕ ಆಫ್ರಿಕಾದ ಕೊಂಬು ಅಂತಾನೆ ಕರೀತಾರೆ, ಅದ್ರ ಹೆಸರೇ ಆಫ್ರಿಕಾದ ಕೊಂಬು, ಹಂಗ ಅನ್ವರ್ಥ ಆಗಿಬಿಟ್ಟದ. ಯಾಕಂತಂದ್ರ ಕೊಂಬಿನ ಆಕಾರವಾಗಿ ಕಾಣಿಸ್ತದ. ಯಾರ್ಯಾರು ನೋಡಿಲ್ಲ ನೀವು ಆಫ್ರಿಕಾದ ಭೂಪಟವನ್ನ ತೆಗೆದು ನೋಡ್ರಿ, ಆ ಕೊಂಬು ನಿಮಗ ಕಾಣಿಸ್ತದ. ಈ ಕೊಂಬಿಗೆ ಅಂಟಿಕೊಂಡು ಅನೇಕ ದೇಶಗಳದಾವ, ಜಿಬೋಟಿ, ಇಥಿಯೋಪಿಯಾ, ಎರಿಟ್ರಿಯಾ, ಕೆನ್ಯಾ ಮತ್ತ ಸೊಮಾಲಿಯಾ, ಸುಡಾನ್, ಇಂಥ ದೇಶಗಳು ಆ ಕೊಂಬಿನ ದೇಶಗಳು ಅಂತೇಳಿ ಕರೆಸುವತವ. ಈ ದೇಶಗಳಲ್ಲಿ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಸುಮಾರು 2-3 ವರ್ಷಗಳಿಂದ ಭೀಕರವಾದಂತಹ ಬರ ಅಲ್ಲಿ ಬೀಳ್ತಾ ಇದೆ. ಇದರಿಂದಾಗಿ ಜನಜೀವನ ಬಹಳ ಅಂದ್ರೆ ಬಹಳ ಅಸ್ತವ್ಯಸ್ತ ಆಗಿ ಹೋಗ್ಬಿಟ್ಟಿದೆ. ಬೆಳೆಗಳು ಸರ್ವನಾಶ ಆಗ್ತಾ ಇದ್ದಾವೆ. ಲಕ್ಷ ಲಕ್ಷ ಜಾನುವಾರುಗಳು ಹಸುನೀಗಿದ್ದಾವೆ. ಅಲ್ಲಿರುವಂತಹ ಜನ ಹಿಂದೆ 40 ವರ್ಷಗಳಲ್ಲೇ ಇಂತಹ ಬರ ಬಿದ್ದಿರಲಿಲ್ಲ ಅನ್ನುವಂತಹ ಅನುಭವವನ್ನ ಹೊಂದಿದ್ದಾರೆ. ಅಲ್ಲಿ ಜನಜೀವನ ಭಯಂಕರ ತ್ರಾಸಿನೊಳಗ ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಹಸಿವಿನಿಂದ ಕಂಗಾಲಾಗ್ತಾ ಇದ್ದಾರೆ. ಈ ಬರಕ್ಕೆ ಏನು ಕಾರಣ ಅಂತ ಹೇಳಿ ತಜ್ಞರು ಹೇಳುದಪ್ಪ ಅಂತಂದ್ರ, ಜಾಗತಿಕ ತಾಪಮಾನದ ಏರಿಕೆ ಒಂದ್ ವೇಳೆ ಆಗ್ತಾ ಇದ್ದಿದ್ದಿಲ್ಲ ಅಂತಂದ್ರ ಈ ಬರ ಇಲ್ಲಿ ಇರ್ತಿದ್ದಿಲ್ಲ ಅನ್ನುವಂಥ ಮಾತನ್ನ ತಜ್ಞರು ಹೇಳ್ತಾರೆ. ಅಂದ್ರ ಜಾಗತಿಕ ತಾಪಮಾನ ಏರಿಕೆ ಯಾಕಾಗ್ತಾ ಇದೆ, ನಾವೇನು ಆಧುನಿಕ ಕೃಷಿಯನ್ನ ಮಾಡ್ತಾ ಇದ್ದೀವಿ, ಆಧುನಿಕ ಜೀವನವನ್ನ ನಡೆಸ್ತಾ ಇದ್ದೀವಿ, ಆಧುನಿಕ ಸಾಧನ ಸಲಕರಣೆಗಳನ್ನ ಏನ್ ಬಳಸ್ತಾ ಇದ್ದೀವಿ, ಕಾರ್ಖಾನೆಗಳ ಮೂಲಕವಾಗಿರಬಹುದು, ವಾಹನಗಳ ಮೂಲಕವಾಗಿರಬಹುದು, ಅಥವಾ ಸುಖ ಸಾಧನಗಳ ಮೂಲಕ ಆಗಿರಬಹುದು, ವಾತಾವರಣಕ್ಕೆ ಹಸಿರು ಮನೆ ಅನಿಲಗಳನ್ನ ನಾವು ಸ್ವಚ್ಛಂದವಾಗಿ ಬಿಡ್ತಾ ಇದ್ದೀವಿ, ಸಾಕಷ್ಟು ಪ್ರಮಾಣದೊಳಗೆ ಯಥೇಚ್ಛವಾಗಿ ಬಿಡ್ತಾ ಇದ್ದೀವಿ. ಹೀಗಾಗಿ ಈ ಜಾಗತಿಕ ತಾಪಮಾನ ಹೆಚ್ಚಾಗಿ ಇವತ್ತಿನ ದಿವಸ ಈ ಪರಿಸ್ಥಿತಿಯನ್ನ ನಾವು ನೋಡೋದಕ್ಕೆ ಸಿದ್ಧರಾಗಬೇಕಾಗಿದೆ. ಆಫ್ರಿಕಾದೊಳಗೆ ಒಂದು ಪರಿಸ್ಥಿತಿ, ಧ್ರುವ ಪ್ರದೇಶಗಳಲ್ಲಿ ಒಂದು ಪರಿಸ್ಥಿತಿ, ಏಷ್ಯಾದೊಳಗೆ ಒಂದು ಪರಿಸ್ಥಿತಿ, ಆಸ್ಟ್ರೇಲಿಯಾದೊಳಗೆ ಒಂದು ಪರಿಸ್ಥಿತಿ, ಅಮೆರಿಕಾದೊಳಗೆ ಒಂದು ಪರಿಸ್ಥಿತಿ. ಈ ರೀತಿಯಾಗಿ ಜಗತ್ತಿನ ಎಲ್ಲಾ ಪ್ರದೇಶಗಳಲ್ಲಿ ಒಂದಿಲ್ಲೊಂದು ದುರಂತದಿಂದ ನಾವು ನಲುಗಿ ಹೋಗ್ತಾ ಇದ್ದೀವಿ, ನಮ್ಮ ಜನಜೀವನ ನಲುಗಿ ಹೋಗ್ತಾ ಇದೆ. ನಮ್ಮ ಜೀವನ ಹೆಂಗಾದರೂ ನಾವು ಸುಧಾರಣೆ ಮಾಡಿಕೊಳ್ಳಬಹುದು, ಆದ್ರೆ ಪ್ರಾಣಿಗಳು, ಜೀವಿಗಳು, ಅವುಗಳಿಗೆ ಹೇಳೋದಕ್ಕೆ ಏನೂ ಸಾಧ್ಯಿಲ್ಲ, ಅವುಗಳ ಕೈಯಾಗಿ ಏನೂ ಸಾಧ್ಯಿಲ್ಲ. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅದರ ಪರಿಣಾಮಗಳನ್ನ ಆ ಜೀವಿಗಳು ಇವತ್ತಿನ ದಿವಸ ಅನುಭವಿಸಬೇಕಾಗಿದೆ. ಅವು ಯಾರಿಗೆ ಹೇಳಬೇಕು? ಹೋದ ವರ್ಷ ನಾವು ಆಸ್ಟ್ರೇಲಿಯಾದೊಳಗ ಕಾಡಿಗಿಚ್ಚು ಬಂತು ಅಂತ ಹೇಳಿದ್ವಿ. ಆ ಕಾಡಿಗಿಚ್ಚಿನಿಂದ ಎಷ್ಟೆಲ್ಲಾ ನುಕ್ಸಾನ ಆಯಿತು. ಅದೇ ರೀತಿಯಾಗಿ ಅಮೆರಿಕಾದೊಳಗೂ ಸಹಿತ ಕಾಡಿಗಿಚ್ಚು ಬಂತು. ಅದರಿಂದಾಗಿಯೂ ಕೂಡ ಸಾಕಷ್ಟು ವಿನಾಶವನ್ನ ನಾವು ನೋಡಿದ್ವಿ. ಹಿಂಗ ಈ ನೈಸರ್ಗಿಕ ವಿಕೋಪಗಳು ಈ ಜಾಗತಿಕ ತಾಪಮಾನದ ಏರಿಕೆಯಿಂದಾಗಿ ಆಗ್ತಾ ಇದ್ದಾವೆ. ಅದರೊಳಗೆ ಮನುಷ್ಯನ ನೇರ ಭಾಗವಹಿಸುವಿಕೆ ಇದೆ ಅನ್ನೋದನ್ನ ನಾವು ಮನಗಂಡು ಈಗೇನು ಯುರೋಪ್ನೊಳಗೆ ಕಾನೂನು ಮಾಡಬೇಕು ಅಂತ ಹೇಳಿ ಹೊಂಟಾರ, ಅದೇ ರೀತಿಯಾದಂತಹ ದೃಢವಾದಂತಹ ಒಂದು ಹೆಜ್ಜೆಗಳನ್ನು ನಾವೆಲ್ಲರೂ ಇವತ್ತಿನ ದಿವಸ ತಗೋಬೇಕಾಗಿದೆ. ಈಗೇನು ಆಫ್ರಿಕಾದ ಉದಾಹರಣೆ ಹೇಳಿದೆ ನಿಮಗೆ, ಆಫ್ರಿಕಾದೊಳಗ ಬರ ಬೀಳ್ತಾ ಇದೆ, ಅದರಿಂದ ಏನು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಿದೆ. ಇದನ್ನ ಮೂರು ದೇಶಗಳಲ್ಲಿ ಒಂದು ಅಧ್ಯಯನ ಮಾಡಿದ್ರು. ಯಾವ ದೇಶಗಳು ಅಂತಂದ್ರ ದಕ್ಷಿಣ ಇಥಿಯೋಪಿಯಾ, ಸೋಮಾಲಿಯಾ ಮತ್ತು ಪೂರ್ವ ಕೆನ್ಯಾ ಪ್ರದೇಶಗಳಲ್ಲಿ ಈ ಒಂದು ಅಧ್ಯಯನ ಮಾಡಿ ಈ ವರದಿಯನ್ನ ತಜ್ಞರು ನಮಗೆ ನೀಡಿದ್ದಾರೆ. ಇಂತಹ ವರದಿಗಳಿಂದ ನಾವು ಎಚ್ಚೆತ್ತುಕೊಳ್ಳಬೇಕು. ಇದು ಸರ್ಕಾರದ ಕೆಲಸ ಕೂಡ ಹೌದು, ಸಮುದಾಯಗಳ ಕೆಲಸ ಕೂಡ ಹೌದು, ಅದರ ಜೊತೆಗೆ ನಮ್ಮ ವೈಯಕ್ತಿಕ ಜವಾಬ್ದಾರಿ ಕೂಡ ಹೌದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ನಾವು ನಿಸರ್ಗದ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನ ಹೊಂದುವುದಕ್ಕೆ ಪ್ರಯತ್ನ ಮಾಡಬೇಕು. ಒಳ್ಳೆಯ ಸಂಬಂಧ ಯಾವಾಗಿರುತ್ತದೆ ಅಂತಂದ್ರ, ನಾವು ಅಕಸ್ಮಾತ್ ಒಂದು ಗಿಡವನ್ನ ಕಡಿದ್ರೆ ಅದಕ್ಕೆ 10 ಗಿಡಗಳನ್ನ ಹಚ್ಚಿ ಸುಧಾರಣೆ ಮಾಡುವಂತಹ ಮನಸ್ಥಿತಿಯನ್ನ ನಾವು ಇವತ್ತಿನ ದಿವಸ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನಾವು ಮಾಡಬೇಕಾಗಿದೆ. ಆತ್ಮೀಯರೆ, ಈಗ ಭರಣಿ ಮಳೆ ಅವಧಿ ನಡೆದದ. ತಮಗೆ ಗೊತ್ತಿರುವಂಗ ಈ ಭರಣಿ ಮಳೆ ಏಪ್ರಿಲ್ 28ಕ್ಕೆ ಪ್ರವೇಶ ಆಯಿತು. ಇದರ ಅವಧಿ ಮೇ 11ರ ತನಕ ಇರ್ತದ. ಭರಣಿ ಮಳೆ ಬಗ್ಗೆ ಭರ್ಜರಿ ಮಳೆ ತರ್ತದ ಅನ್ನುವಂತಹ ಮಾತನ್ನ ನಾವು ಹೇಳಿದ್ವಿ. ಅದೇ ರೀತಿಯಾಗಿ ಭರಣಿ ಮೊದಲೇ ಚರಣದೊಳಗ ಒಳ್ಳೆಯ ಆರಂಭ ಮಾಡಿತು ಅಂತ ಹೇಳಿ ಹೇಳಬಹುದು. ಒಳ್ಳೆಯ ಮಳೆಯನ್ನ ಅದು ತಂತು ಅಂತ ಹೇಳಿ ಹೇಳಬಹುದು. ದಕ್ಷಿಣ ಒಳನಾಡು ಮತ್ತು ಕರಾವಳಿ ಒಳಗೆ ಗುಡುಗಿನಿಂದ ಕೂಡಿದಂತಹ ಮಳೆ ಆಗ್ತದೆ ಅನ್ನುವಂತಹ ಸೂಚನೆ ಭರಣಿ ಮಳೆ ಸಂದರ್ಭದೊಳಗದ. ಉತ್ತರ ಮತ್ತು ಮಧ್ಯ ಕರ್ನಾಟಕದೊಳಗೆ ಉಷ್ಣತೆ ಹೆಚ್ಚಾಗ್ತದೆ ಅನ್ನುವಂತಹ ಮಾತದ. ಬಯಲುಸೀಮೆಯೊಳಗೆ ತುಂತುರು ಹನಿ ಸಂಭವ ಅದ ಅನ್ನುವಂತಹ ಸೂಚನೆ ಅದ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಕುಂಭದ್ರೋಣ ಮಳೆ ಆಗ್ತದ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಉತ್ತಮ ಮಳೆ ನಿರೀಕ್ಷೆ ನಾವು ಮಾಡಬಹುದು ಭರಣಿ ಮಳೆ ಬಗ್ಗೆ ಅಂತೇಳಿ. ದಿನಾಂಕ ಮೇ 2, 3, 5, 6, 9, 10 ಈ ದಿನಗಳಂದು ಉತ್ತಮ ಮಳೆ ನಿರೀಕ್ಷೆ ಮಾಡಬಹುದು ಅಂಥೇಳಿ ಭರಣಿ ಮಳೆ ಬಗ್ಗೆ ನಾವು ಹೇಳಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಮೇ 3ನೇ ತಾರೀಕಿನಿಂದ ಬರುವ ಮಂಗಳವಾರ ಮೇ 9ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಕಳೆದ ವಾರದ ವಾತಾವರಣ ಏನು ನಾವು ನೋಡಿದ್ವಿ, ಅಂಥದ್ದೇ ವಾತಾವರಣ ಈ ವಾರ ಕೂಡ ಮುಂದುವರಿಬಹುದು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಅಂದ್ರೆ ಬಹುತೇಕ ಮಳೆ ವಾತಾವರಣ ಎಲ್ಲಾ ಜಿಲ್ಲೆಗಳಲ್ಲಿ ಇರಬಹುದಾಗಿದೆ. ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಗುಡುಗು ಮಿಂಚಿನ ಆರ್ಭಟ, ಸಿಡಿಲುಗಳ ಆರ್ಭಟ, ಕೆಲವೊಂದು ಕಡೆ ರಭಸದ ಮಳೆ, ಈ ತರ ವಾತಾವರಣ ಇರಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಈ ವಾರ ನೋಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ವಾತಾವರಣದ ಬಗ್ಗೆ ತಾವು ವಿಶೇಷವಾದಂತಹ ಕಾಳಜಿಯನ್ನ ವಹಿಸಬೇಕು. ಯಾಕಪ್ಪ ಅಂತಂದ್ರೆ ಈ ವಾರ ಕೂಡ ಗುಡುಗು ಮಿಂಚಿನ ವಾತಾವರಣ ಇರೋದ್ರಿಂದ ಇದಕ್ಕೆ ನಾವು ಜಾಗ್ರತೆಯನ್ನ ವಹಿಸಬೇಕಾಗ್ತದೆ. ಕಳೆದ ವಾರ ನಾವು ನೋಡಿದ್ವಿ ಕೆಲವೊಂದು ಕಡೆ ಅನಾಹುತ ಆಗಿದ್ದು ಸಿಡಿಲುಗಳಿಂದಾಗಿ. ಅದಕ್ಕೆ ಈ ವಾರ ಕೂಡ ತಾವು ಆದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕು. ತಮ್ಮ ಕೆಲಸಗಳನ್ನ ಸುರಕ್ಷಿತವಾದಂತಹ ವಾತಾವರಣದೊಳಗೆ ಮಾಡಬೇಕು ಮತ್ತು ಈ ವಿಷಯವನ್ನ ಬೇರೆಯವರಿಗೂ ಕೂಡ ತಾವು ಹೇಳಬೇಕು. ಮಿಂಚು ಗುಡುಗಿನ ಸಮಯದೊಳಗೆ ನೀರಿನ ಮೂಲಗಳ ಹತ್ರ ನಾವು ಇರಬಾರದು. ಮೊಬೈಲ್ನೊಳಗೆ ಮಾತಾಡೋದಾಗ್ಲಿ ಅಥವಾ ಫೋನ್ನೊಳಗೆ ಮಾತಾಡೋದಾಗ್ಲಿ, ಸೈಕಲ್ ಮೇಲೆ ಮೋಟರ್ ಸೈಕಲ್ ಮೇಲೆ ಓಡಾಡೋದಾಗ್ಲಿ, ಇಂಥವೆಲ್ಲ ವರ್ಜ್ಯ, ಇಂಥವೆಲ್ಲ ಮಾಡಬಾರದು. ಸುರಕ್ಷಿತವಾದಂತಹ ಕಟ್ಟಡದೊಳಗೆ ನಾವು ಆಶ್ರಯವನ್ನ ಪಡಿಬೇಕು. ಆದಷ್ಟು ಬಯಲು ಪ್ರದೇಶದೊಳಗೆ ಮತ್ತು ಗಿಡಗಳ ಕೆಳಗೆ ಇರುವುದನ್ನ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಮಳೆ ಬಂದ ಕೂಡಲೇ ನಾವು ಗಿಡದ ಕೆಳಗೆ ಹೋಗಿ ನಿಲ್ತೀವಿ, ಅದು ಸರ್ವಥಾ ತಪ್ಪು, ಹಂಗ ಮಾಡಬೇಡ್ರಿ. ಮತ್ತೆ ಯಾರಿಗೆ ಗೊತ್ತಿಲ್ಲ ಇದನ್ನ ತಾವು ಅವರಿಗೆ ಹೇಳ್ರಿ. ವಾತಾವರಣದ ಉಷ್ಣತೆ ಅಗದಿ ಆರಾಮಿರುವಂತಹ ಸಾಧ್ಯತೆಗಳಾದವ ಅಂತಂದ್ರ ಉಷ್ಣತೆ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳನ್ನ ನಾವು ಈ ವಾರ ನೋಡ್ತಾ ಇದ್ದೀವಿ. ಕಳೆದ ವಾರ ಕೂಡ ಅದೇ ರೀತಿಯಾದಂತಹ ವಾತಾವರಣ ಇತ್ತು. ಸುಮಾರು 2-3 ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನದೊಳಗೆ ಮತ್ತು ಕನಿಷ್ಠ ತಾಪಮಾನದೊಳಗೆ ಏರ್ಪೇರಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟು ಆರಾಮಾದಂತಹ ವಾತಾವರಣ ಕಳೆದ ವಾರ ಇದ್ದಿದ್ದನ್ನ ತಾವು ಅನುಭವಿಸಿದ್ದೀರಿ, ಅದನ್ನ ನೆನಪು ಮಾಡಿಕೊಳ್ಬೇಕು. ಒಂದು ಬೇಸಿಗೆ ಒಳಗೆ ನಮಗೆ ಕಳೆದ ವಾರ ಬೇಸಿಗೆ ಅನಿಸೇ ಇಲ್ಲ. ಅಗದೇ ಆರಾಮಾದಂತಹ ಬಿಸಿಲು, ಪ್ರಖರವಾದಂತಹ ಬಿಸಿಲು ಇರಲಿಲ್ಲ, ಮಂದವಾದಂತಹ ಪ್ರಕಾಶ, ಸಾಕಷ್ಟು ತಂಪಾದಂತಹ ವಾತಾವರಣ ಇತ್ತು. ಇಂತಹ ಒಂದು ವಾತಾವರಣವನ್ನ ನಾವೆಲ್ಲ ಸಂತೋಷದಿಂದ ಆನಂದದಿಂದ ಅನುಭವಿಸಿದ್ದೀವಿ. ಇಂತಹ ವಾತಾವರಣ ಬೇಸಿಗೆಯೊಳಗೆ ಇದ್ರೆ ಎಷ್ಟು ಖುಷಿ ಆಗ್ತದಲ್ಲ, ಅಂತಹ ಒಂದು ವಾತಾವರಣ ಈ ವಾರ ಕೂಡ ಇರಬಹುದಾಗಿದೆ ಅನ್ನುವಂತಹ ಸೂಚನೆ ಅದ. ಮತ್ತೆ ಈಗೇನು ಮಳೆ ಬರ್ತಾ ಇದೆ, ಇಂತಹ ಮಳೆಯನ್ನ ನಾವು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನ ಜರೂರ್ ಮಾಡಬೇಕು ಅನ್ನುವಂಥದ್ದು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 15, ಗುರುವಾರ 4, ರವಿವಾರ 7, ಈ 2 ದಿವಸ 40, ಶುಕ್ರವಾರ ಮತ್ತು ಶನಿವಾರ 50, ಸೋಮವಾರ 8ನೇ ತಾರೀಕು 35 ಮತ್ತು ಮಂಗಳವಾರ 9ನೇ ತಾರೀಕು ಶೇಕಡ 20ರಷ್ಟು ಅನ್ನುವಂತಹ ಸೂಚನೆ ಅದ. ಬುಧವಾರ ಮತ್ತು ಮಂಗಳವಾರ ಈ 2 ದಿವಸ ಕಲಬುರಗಿ ಜಿಲ್ಲೆ ಒಳಗೆ ಒಣ ವಾತಾವರಣ ಇರಬಹುದು. ಉಳಿದ ದಿನಗಳಲ್ಲಿ 4ರಿಂದ 8ನೇ ತಾರೀಕಿನ ತನಕ ಏನದಾವ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಗರಿಷ್ಠ ತಾಪಮಾನ 34ರಿಂದ 35 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 24ರಿಂದ 25 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 30, ಗುರುವಾರ 4, ರವಿವಾರ 7, ಸೋಮವಾರ 8, ಈ 3 ದಿವಸ 35, ಶುಕ್ರವಾರ 5ನೇ ತಾರೀಕು 45, ಶನಿವಾರ 6ನೇ ತಾರೀಕು 40 ಮತ್ತು ಮಂಗಳವಾರ 9ನೇ ತಾರೀಕು ಶೇಕಡ 20ರಷ್ಟು ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ಸೋಮವಾರ ಮತ್ತು ಮಂಗಳವಾರ ಈ 2 ದಿವಸ ಬಿಟ್ಟರೆ ಉಳಿದ ದಿನಗಳಲ್ಲಿ ಮಳೆಯ ಸಾಧ್ಯತೆಗಳು ಅದಾವ. ಗರಿಷ್ಠ ತಾಪಮಾನ 35ರಿಂದ 36 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 22ರಿಂದ 23 ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 3, ಸೋಮವಾರ 8 ಮತ್ತು ಮಂಗಳವಾರ 9, ಈ 3 ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 40ರಷ್ಟು, ಗುರುವಾರ 4, ರವಿವಾರ 7, ಈ 2 ದಿವಸ 50, ಶುಕ್ರವಾರ 5ನೇ ತಾರೀಕು 60, ಶನಿವಾರ 6ನೇ ತಾರೀಕು 45ರಷ್ಟು ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ವಾರಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಗರಿಷ್ಠ ತಾಪಮಾನ 33ರಿಂದ 34 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 23ರಿಂದ 24 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10ರಷ್ಟು, ಗುರುವಾರ 4ನೇ ತಾರೀಕು 20, ಶುಕ್ರವಾರ 5 ಮತ್ತು ರವಿವಾರ 7ನೇ ತಾರೀಕು 50, ಶನಿವಾರ 6, ಸೋಮವಾರ 8, ಮಂಗಳವಾರ 9, ಈ 3 ದಿವಸ ಶೇಕಡ 55ರಷ್ಟು ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ ಮತ್ತು ಗುರುವಾರ ಈ 2 ದಿವಸ ಒಣ ವಾತಾವರಣ ಇರಬಹುದು. ಉಳಿದ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಗರಿಷ್ಠ ತಾಪಮಾನ 34ರಿಂದ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 23ರಿಂದ 24 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10ರಷ್ಟು, ಗುರುವಾರ 4ನೇ ತಾರೀಕು 20, ಶುಕ್ರವಾರ 5ನೇ ತಾರೀಕು 30, ಶನಿವಾರ 6ನೇ ತಾರೀಕು 55, ರವಿವಾರ 7ನೇ ತಾರೀಕು 60, ಸೋಮವಾರ 8 ಮತ್ತು ಮಂಗಳವಾರ 9, ಈ 2 ದಿವಸ ಶೇಕಡ 65ರಷ್ಟು ಅನ್ನುವಂತಹ ಸೂಚನೆ ಇದೆ. ಕೊಪ್ಪಳ ಜಿಲ್ಲೆ ಒಳಗೆ ಮೊದಲಿನ 3 ದಿನಗಳು ಬುಧವಾರ, ಗುರುವಾರ, ಶುಕ್ರವಾರ 3ರಿಂದ 5ನೇ ತಾರೀಕಿನ ತನಕ ಒಣ ವಾತಾವರಣ ಇರಬಹುದಾಗಿದೆ. ಶನಿವಾರ 6ರಿಂದ ಮಂಗಳವಾರ 9ರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಪ್ರತಿ ದಿವಸ ಅದಾವ. ಕೊಪ್ಪಳ ಜಿಲ್ಲೆ ಒಳಗೆ ಗರಿಷ್ಠ ತಾಪಮಾನ 34ರಿಂದ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 22ರಿಂದ 23 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗೆ ವಾರಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 30ರಷ್ಟು, ಗುರುವಾರ 4, ಸೋಮವಾರ 8 ಮತ್ತು ಮಂಗಳವಾರ 9, ಈ 3 ದಿವಸ 40, ಶುಕ್ರವಾರ 5ನೇ ತಾರೀಕು 55, ಶನಿವಾರ 6, ರವಿವಾರ 7, ಈ 2 ದಿವಸ 45ರಷ್ಟು ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಗರಿಷ್ಠ ತಾಪಮಾನ 33ರಿಂದ 34 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 23ರಿಂದ 24 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗೆ ಮಂಗಳವಾರ 9ನೇ ತಾರೀಕು ಒಂದನ್ನ ಹೊರತುಪಡಿಸಿದರೆ ಉಳಿದ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಮಂಗಳವಾರ ಒಣ ವಾತಾವರಣ ಇರಬಹುದಾಗಿದೆ. ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 30ರಷ್ಟು, ಗುರುವಾರ 4ನೇ ತಾರೀಕು 45, ಶುಕ್ರವಾರ 5ನೇ ತಾರೀಕು ಮತ್ತು ಸೋಮವಾರ 8ನೇ ತಾರೀಕು 60, ಶನಿವಾರ 6, ರವಿವಾರ 7 ಮತ್ತು ಮಂಗಳವಾರ 9, ಈ 3 ದಿವಸ ಶೇಕಡ 55ರಷ್ಟು ಅನ್ನುವಂತಹ ಸೂಚನೆ ಅದ. ಗರಿಷ್ಠ ತಾಪಮಾನ 33ರಿಂದ 34 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 23ರಿಂದ 24 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಮೊದಲಿನ 2 ದಿವಸಗಳು ಅಂದರೆ ಬುಧವಾರ 3 ಮತ್ತು ಗುರುವಾರ 4 ಒಣ ವಾತಾವರಣ ಇರಬಹುದಾಗದ. ಉಳಿದ 5 ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಪ್ರತಿ ದಿವಸ ಅದಾವ. ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 4ನೇ ತಾರೀಕು 15%, ಶುಕ್ರವಾರ 5ನೇ ತಾರೀಕು 35%, ಶನಿವಾರ 6%, ರವಿವಾರ 7%, ಈ ಎರಡು ದಿವಸ 50%, ಸೋಮವಾರ 8ನೇ ತಾರೀಕು 60%, ಮತ್ತು ಮಂಗಳವಾರ 9ನೇ ತಾರೀಕು ಶೇಕಡ 55% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯೊಳಗೆ ಗರಿಷ್ಠ ತಾಪಮಾನ 34-35 ಡಿಗ್ರಿ ಸೆಲ್ಸಿಯಸ್ ಇರಬಹುದು, ಕನಿಷ್ಠ ತಾಪಮಾನ 22-23 ಡಿಗ್ರಿ ಸೆಲ್ಸಿಯಸ್ ನೋಡಬಹುದು. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗೆ ಬುಧವಾರ 3ನೇ ತಾರೀಕು ಮತ್ತು ಮಂಗಳವಾರ 9ನೇ ತಾರೀಕು ಒಣ ವಾತಾವರಣ ಇರಬಹುದಾಗಿದೆ. ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 4, ಶುಕ್ರವಾರ 5, ಈ ಎರಡು ದಿವಸ 45%, ಶನಿವಾರ 6, ರವಿವಾರ 7, ಈ ಎರಡು ದಿವಸ 50%, ಸೋಮವಾರ 8ನೇ ತಾರೀಕು 40%, ಮತ್ತು ಮಂಗಳವಾರ 9ನೇ ತಾರೀಕು ಶೇಕಡ 20% ಅನ್ನುವಂತಹ ಸೂಚನೆಯಾದ. ಈಗಾಗಲೇ ಹೇಳದಂಗ ಬುಧವಾರ 3ನೇ ತಾರೀಕು ಮತ್ತು ಮಂಗಳವಾರ 9ನೇ ತಾರೀಕು ಒಣ ವಾತಾವರಣ ಇರಬಹುದಾಗಿದೆ. ಉಳಿದ 5 ದಿನಗಳಲ್ಲಿ 4-8ನೇ ತಾರೀಕಿನ ತನಕ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಚದುರ್ದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ಸೊಲ್ಲಾಪುರ ಜಿಲ್ಲೆಯೊಳಗೆ ನೋಡ್ತಾ ಇದ್ದೀವಿ. ಗರಿಷ್ಠ ತಾಪಮಾನ 36-37 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 25-26 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಝೈರಾಬಾದ್ ತಾಲೂಕಿನೊಳಗೆ ರವಿವಾರ 7ನೇ ತಾರೀಕು ಮತ್ತು ಮಂಗಳವಾರ 9ನೇ ತಾರೀಕು ಈ ಎರಡು ದಿವಸಗಳನ್ನು ಹೊರತುಪಡಿಸಿ ಉಳಿದ 5 ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರುತ್ತದೆ. ಬುಧವಾರ 3ನೇ ತಾರೀಕು, ಗುರುವಾರ 4, ರವಿವಾರ 7, ಸೋಮವಾರ 8, ಈ ದಿನಗಳಂದು ಮಳೆಯ ಸಾಧ್ಯತೆಗಳು ಶೇಕಡ 35%, ಶುಕ್ರವಾರ 5ನೇ ತಾರೀಕು 40%, ಶನಿವಾರ 6ನೇ ತಾರೀಕು 45%, ಮತ್ತು ಮಂಗಳವಾರ 9ನೇ ತಾರೀಕು ಶೇಕಡ 20% ಅನ್ನುವಂತಹ ಸೂಚನೆ ಅದ. ಗರಿಷ್ಠ ತಾಪಮಾನ ಝೈರಾಬಾದ್ ತಾಲೂಕಿನೊಳಗೆ 33-34 ಡಿಗ್ರಿ ಸೆಲ್ಸಿಯಸ್ ಇರಬಹುದು, ಕನಿಷ್ಠ ತಾಪಮಾನ 27-23 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಆದ್ಮೇಲೆ ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದೇನಪ್ಪ ಅಂತಂದ್ರೆ, ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ನಮ್ಮ ಜಿಲ್ಲೆಗಳಲ್ಲಿತ್ತು, ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳದಾವ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು, ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಮುಖ್ಯವಾಗಿ ಗುಡುಗು, ಮಿಂಚು, ಸಿಡಿಲು ಇರಬಹುದಾಗಿದೆ, ಅದಕ್ಕೆ ನಾವು ಜಾಗೃತಿ ವಹಿಸಬೇಕಾಗ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ಒಂದು ಸೂಚನೆ, ಯಾರ್ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ, ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಅದರ ಮೂಲಕವಾಗಿ ಕೇಳುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು. ಅದರ ಜೊತೆಗೆ ಬೇರೆ ಬೇರೆ ಆಪ್ಗಳನ್ನು ಕೂಡ ತಾವು ತಮ್ಮ ಮೊಬೈಲ್ನೊಳಗೆ ಇನ್ಸ್ಟಾಲ್ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳಬಹುದು. ಮತ್ತೆ ಇದೇ ದಿನ ಇದೇ ಸಮಯಕ್ಕೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. 604ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಸೋಮಶೇಖರ್, ಎಸ್ ರುಳಿ. ಈಗ ರಾಯಬಾಗ್ ತಾಲೂಕಿನ ನೀಲಾಜಿ ಗ್ರಾಮದ ಶ್ರೀಮತಿ ನಾಗವ್ವ ಮಲ್ಲಪ್ಪ ಕಾಂಬಳೆ ಮತ್ತು ಸಂಗಡಿಗರಿಂದ ಒಂದು ಚೌಡ್ಕಿ ಪದ. ಸಣ್ಣ ಬಾಲಕ ಮಾ ಮಾಡಿವೆ ಸಣ್ಣ ಬಾಧಕ